ಇವರು ಈರುಳ್ಳಿ, ಕಡಲೆ, ಗೋಧಿ, ಜೋಳ, ತೊಗರಿ ಇನ್ನೂ ಅನೇಕ ಬೆಳೆಗಳನ್ನು ಬೆಳೆದು ಅವರು ಯಶಸ್ಸನ್ನು ಕಂಡಿದ್ದಾರೆ. ವಿಶೇಷವಾಗಿ ಇವರು ಈರುಳ್ಳಿ ಮತ್ತು ಕಡಲೆ ಬೆಳೆಯಲ್ಲಿ ಈ ಹೋಮಿಯೋ ಔಷಧಗಳನ್ನು ಬಳಸಿ ಯಶಸ್ಸನ್ನು ಕಂಡಿದ್ದಾರೆ. ಅವರ ಅನುಭವದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ವಿಠಲ್ ಬಸಪ್ಪ ರೋಗಿಯವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ವಿಠಲ್ ರೋಗಿಯವರೇ, ತಮ್ಮ ಶಿಕ್ಷಣ ಏನಾಗಿತ್ರಿ? ಪಿಯುಸಿ ಸೆಕೆಂಡರಿಗೆ ಸರ್. ತಾವು ಪಿಯುಸಿ ಮುಗಿಸಿ ಬೇರೆ ಉದ್ಯೋಗಕ್ಕೆ ಹೋಗಲಾರದ ಈ ಕೃಷಿ ಕಡೆ ಯಾಕೆ ಬಂದ್ರಿ? ನನಗೆ ಆರ್ಮಿ ಸೆಲೆಕ್ಷನ್ ಆಗಿತ್ತು ಸರ್. ಅದು ನಾನು ಹೋಗಬೇಕಾಗಿತ್ತು, ನಮ್ಮ ತಂದೆಯವರ ಪ್ರಾಬ್ಲಮ್ನಿಂದ ಹೋಗಲಿಲ್ಲ. ಅಲ್ಲಿಂದ ನನಗೇನಿಸ್ತು, ಇನ್ನೊಬ್ಬರ ಕೈ ದುಡಿದ್ರು ಅಷ್ಟೇ, ನಾವು ಸ್ವಂತ ನಮ್ಮ ಭೂಮಿಯೊಳಗೆ ನಾವು ಲಾಭ ತಕ್ಕೋಬಹುದಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ಬಂದ ನೌಕರಿನ ಬಿಟ್ಟೆ. ಬಿಜಾಪುರದಲ್ಲಿ ನೌಕರಿ ಇದ್ದೆ, ಅದನ್ನು ಬಿಟ್ಟು ಹೋಗಿ ನಾನು ಭೂಮಿಗೆ ಗಂಟು ಬಿದ್ದೆ. ಇಲ್ಲಿವರೆಗೂ ನಾನು ಕೆಮಿಕಲ್ಸ್ ಔಷಧಗಳನ್ನು ಯೂಸ್ ಮಾಡ್ಕೊತಾ ಬಂದಿದ್ದೆ. ಈ ಸಲ ನನಗೆ ಬೀಜೋಪಚಾರ ಮಾಡಲಿಲ್ಲ. ಆ ಟೈಮ್ ನನಗೆ ಅಣ್ಣರ ಪರಿಚಯ ಇರಲಿಲ್ಲ. ಬೀಜೋಪಚಾರ ಇಲ್ದೇನೆ ನಾನು ರಾಸಾಯನಿಕ ಗೊಬ್ಬರನ್ನು ಬಿಟ್ಟು ಒಂದು 5 ವರ್ಷ ಆಯ್ತು ಸರ್. ನಾನು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡೆ. ಹೌದು ಸರ್. ನಾನು ಇಲ್ಲಿವರೆಗೂ 5 ವರ್ಷ ಆಯ್ತು. ಒಂದು ಪಕ್ಷಿ ಹೊಲಕ್ಕೆ ವೀರ ತೋರಿಸಿಲ್ಲ, ಡಿಎಪಿ ತೋರಿಸಿಲ್ಲ. ನಾನು ಬಿತ್ತದು ಮಾತ್ರ ಹಂಗ ಬಿತ್ತಿದ್ದೆ. ಆದ್ರೆ ಇವ ಮ್ಯಾಗ ಕೆಮಿಕಲ್ಸ್ ಎಣ್ಣೆಗಳು ಹೊಡ್ಕೊತ ಹೋಗಿ ಇಲ್ಲಿವರೆಗೂ ನಾನು ಬೆಳೆ ತಗೋತಿದ್ದೆ. ತಾವು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿನಿ ಅಂತ ಹೇಳಿದ್ರಿ, ಹಸುಗಳು ಎಷ್ಟದಾವ್ರಿ? ಮೊದಲು ಇದ್ದು ಸರ್, ಮೊದಲು ಎತ್ತುಗಳು ಇದ್ದು, ಒಕ್ಕಲ್ತನ ಇತ್ತು, ಆಮೇಲೆ ಎಮ್ಮೆಗಳು ಇದ್ದು. ಅವೆಲ್ಲ ನಾವು ಒಬ್ಬಂಟಿಗೆಯಾಗಿ ನಾವೆಲ್ಲ ಕೊಟ್ಟು ಸರ್. ಇವೊಂದು 4 ಆಡಗಳನ್ನು ಇಟ್ಕೊಂಡಿದ್ದೆ ನಾನು ಆಡುಗಳು. ಅವು ನಮಗೆ ತೊಂದರೆಯಾಗಿ ಸ್ವಲ್ಪ ಈಗ ಮಾಡವ್ರ ಇಲ್ಲಕ್ಕಾಗಿ ಅವ್ರು ಕೊಟ್ಟಿದ್ದೀನಿ ಸರ್. ಕೊಟ್ಟು ಈಗ ಮನೆಗೆ ಒಂದು ಟ್ರ್ಯಾಕ್ಟರ್ ಅದ, ಒಂದು ರಾಶಿ ಮಿಷನ್ ಇದ. ಭೂಮಿನ ನಾವು ಉಳುಮೆ ಮಾಡ್ಕೊತ ಹೊಂಟೀನಿ ಸರ್. ತಮ್ದು ಎಷ್ಟು ಎಕರೆ ಹೊಲ ಐತ್ರಿ? ಈಗ 10 ಎಕರೆ ಸರ್. ಈ 10 ಎಕರೆಯಲ್ಲಿ ಏನೇನು ಬೆಳಿತೀರಿ? ಸರ್, ಈ 10 ಎಕರೆ ಕಡಲೆ ಸರ್. ಮುಂಚೆ ಏನ್ ಬೆಳೆದಿರಿ ಕಡಲೆ ಹಾಕೋಕಿಂತ ಮುಂಚೆ? ಮುಂಚೆ ಹೋದ್ರ ಸಹ ತೊಗರಿ ಹಾಕಿದ್ದೀನಿ ಸರ್. ಈಗ ನೀವು ಹೋಮಿಯೋ ಕೃಷಿ ಅಳವಡಿಸಿಕೊಂಡ್ರಿ? ಹೌದು. ಈ ಹೋಮಿಯೋ ಕೃಷಿಯನ್ನ ಯಾವ ಬೆಳೆಯಲ್ಲಿ ತಾವು ಅಳವಡಿಸಿಕೊಂಡ್ರಿ? ಈ ಕಡಲೆ ಮತ್ತು ಉಳ್ಳಿಗಡ್ಡಿ. ಕಡಲೆ ಮತ್ತು ಈರುಳ್ಳಿಯಲ್ಲಿ ಅಳವಡಿಸಿಕೊಂಡಿರಿ. ವಿಶೇಷವಾಗಿ ಈರುಳ್ಳಿಯಲ್ಲಿ ನೀವು ಹೋಮಿಯೋ ಕೃಷಿಯನ್ನು ಅಳವಡಿಸಿಕೊಂಡಿರಿ ಅಂತ ಹೇಳಿದ್ರಿ. ಹೌದು ಸರ್. ಈ ಈರುಳ್ಳಿ ರಾಸಾಯನಿಕದಲ್ಲಿ ಬೆಳೆಯೋದಕ್ಕ ಈ ಹೋಮಿಯೋ ಕೃಷಿಯಲ್ಲಿ ಬೆಳೆಯೋದಕ್ಕ ಏನಾದ್ರೂ ವ್ಯತ್ಯಾಸ ಕಂಡಿರ್ಬೇಕಲ್ಲ? ಬಹಳ ವ್ಯತ್ಯಾಸ ಐತೆ ಸರ್. ಅದನ್ನ ಯಾವ ತರ ನೀವು ಬೆಳೆದ್ರೆ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸಿಕೊಡ್ರಲ್ಲ? ಪ್ರತಿಯೊಬ್ಬರು ಇದನ್ನು ಲಕ್ಷ ಕೊಟ್ಟು ಕೇಳುವಂತ ವಿಷಯ, ನಾವು ರಸಾಯನ ಯೂಸ್ ಮಾಡೋದಕ್ಕ ಮತ್ತು ಸಾವಯವ ಯೂಸ್ ಮಾಡೋದಕ್ಕೂ ಅಜಾಗಜ ಅಂತ ಫರ್ಕ ಸರ್. ಕೆಮಿಕಲ್ಸ್ ಆಗಿಂದಾಗ ಅಷ್ಟು ಕೊಡಬಹುದು ರಿಸಲ್ಟ್. ಆದ್ರೆ ಸಾವಯವ ನಿಧಾನವಾಗಿ ಶರೀರದೊಳಗಿನ ರೋಗನ ಹುಟ್ಟಿಕಿತ್ತು ಹಾಕುವಂತ ಶಕ್ತಿ ಐತೆ ಸರ್ ಈ ಸಾವಯವ ಒಳಗೆ. ಇದೇನಾಗಿದೆ ಅಂದ್ರೆ ಇಂಗ್ಲಿಷ್ ಮೆಡಿಸನ್ ಮತ್ತು ಈಗ ನಮ್ಮ ಆಯುರ್ವೇದ ಔಷಧ ಗೊತ್ತೈತಿ. ಇಂಗ್ಲಿಷ್ ಮೆಡಿಸನ್ ಹೆಂಗ್ ತಾತ್ಕಾಲಿಕವಾಗಿ ಆರಂಭ ಮಾಡ್ತತಿ, ಆಯುರ್ವೇದ ಅಂತ ಅದರ ಅಂಶ ಪರ್ವ ಎಲ್ಲ ಕಿತ್ತು ಹಾಕುವಂತ ಶಕ್ತಿ ಇದರೊಳಗೆ. ನಾನು ಈಗ ಸಾವಯವ ಯೂ ಮಾಡಕತ್ತಿಂದ ಈಗ ಬೀಜೋಪಚಾರ ಮಾಡದೇನೆ ಬಿತ್ತಿದ್ದೀನಿ. ಅದನ್ನ ಗೊತ್ತಿಲ್ಲಕ್ಕ, ಅದು ನೆಟೆ ರೋಗ ಬಿತ್ತಿತ್ತು ನನಗ ಹೊಲಕ್ಕ ಕಡ್ಲಿಗೆ. ಕಡ್ಲಿಗೆ ನೆಟೆ ರೋಗ ಬಿತ್ತು. ಆ ಟೈಮ್ದಾಗ ಸರ್ ನನಗ ಒಬ್ಬ ಸಿರ್ಸಲ ಅನ್ನೋ ಅಣ್ಣರು ಪರಿಚಯ ಆದ್ರೆ, ಅವ್ರ ಹೊಲ ಬಿತ್ತಲಕ್ ಹೋಗಿದ್ದೆ ನಾನು. ಅವ್ರದ್ದು ಹೊಲ ನೋಡಿದೆ. ಈ ವರ್ಷಂತೂ ಸಾಕಷ್ಟು ಮಳೆ ಆಗಿತ್ತು ಭೂಮಿಗೆ, ಮತ್ತೆ ತೊಗರಿ ಒಂದು ಗಿಡ ಸಿಡಿ ಆಗಿಲ್ಲ ಎಲ್ಲಿ ಎಲ್ಲಿ ಆದಿಲ್ಲ. ಮತ್ತೆ ಹೂವಕಾಯಿ ಜಗ್ ಆಗಿಬಿಟ್ಟದ, ಸಾಕಷ್ಟು ಹೂವಕಾಯಿ ಆಗಿತ್ತು. ನಾನು ಸಿರ್ಸಲಕ್ಕೆ, ಅಣ್ಣ ಮತ್ತೆ ನೀವು ಎಣ್ಣೀರು ಯಾವ್ದು ಹೊಡೆದ್ರಿ, ಯಾವ ಬೀಜಾರ ತಂದು ಬಿತ್ತೀರಿ? ಇಲ್ರಿ, ನಾನು ಹಿಂಗಿಂಗದ, ನಾನು ಸಾವಯವನ ಯೂಸ್ ಮಾಡೀನಿ. ಒಬ್ಬರ ಗಿರೀಶ್ ಅನ್ನಾರ ಅದಾರ, ಅವ್ರ ಹತ್ರ ನಾನು ಔಷಧ ತಂದಿನಿ, ಅದನ್ನ ಬೀಜೋಪಚಾರ ಮಾಡಿ ಬಿತ್ತೀನಿ. ಅವ್ರದೇ ಎಣ್ಣೆ ತಂದು ಹೊಡೆದನ್ ಹೊಲಕ್ಕ, ನನಗೆ ಹಿಂಗದ ಅಂತ ಹೇಳಿದ್ರು. ನಾನು ಬಿತ್ತದ್ ಬಿಟ್ಟು ಹೊಲ ಅಡ್ಡಾಡಿ ನೋಡಿ ಬಂದೆ. ಎಲ್ಲಿ ಹೊಲದಲ್ಲಿ ಒಂದು ತೊಗರಿ ಗಿಡ ಸಿಡಿ ಆದಿಲ್ಲ, ಬಿಳಿಚಿನೆಲ್ಲ ಅದ ಮೇಲಾಗಿ. ಕಪ್ಪು ಗಿಡಗಳಾಗ ಸಿಡಿ ಹಾಯೋದು ಕಡಿಮೆ. ಅಂದ್ರೆ ಉಷ್ಕೆ ಅಂಶ ಇದ್ದ ಭೂಮಿ ಒಳಗ ಸಿಡಿ ಅಂದ್ರೆ ಗಿಡ ಒಲಿಗೆ ಹೋಗ್ತದಲ್ಲ, ಅದು ಸಿಡಿ ರೋಗ ಜಾಸ್ತಿ ಆಗುದು. ಅವ್ರ ಹೊಲದ ಒಳಗೆ ಒಂದು ಗಿಡ ಸಿಡಿ ಆದಿಲ್ಲ. ನನಗ್ ವಿಚಿತ್ರ ಅನ್ಸುತ್ತ, ಏನೋ ನಾವು ಸಾಕಷ್ಟು ಮಳೆ ಆಗ್ಯದ, ಈ ಭೂಮಿಯೊಳಗೆ ತಿಳಿನೀರು ಬಿಸುವಂತ ಮಳೆ ಆಗ್ಯದ, ನಿಮ್ ಒಂದು ಗಿಡ ಸಿಡಿ ಆದಲ್ಲಿ ಹೆಂಗತ್ತೀನಿ? ಅವಾಗ ನಾನು ಏನಾದ್ರು ಬಿಜಾಪುರಲ್ಲಿ ಗಿರೀಶ್ ಅನ್ನಾರ ಅವ್ರ ನಂಬರ್ ಕೊಡ್ತೀನಿ, ಅವ್ರ ಜೊತೆ ನೀವು ಮಾತಾಡು, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಆಗ. ಅವರೆಲ್ಲ ಇದ್ರ ಬಗ್ಗೆ ಹೇಳ್ತಾರ. ಸಿರ್ಸಲ ಅನ್ನವರು ಒಂದು ನೀರಿನಂತ ಔಷಧ ತಂದಿದ್ರು ಅವ್ರು, ನಾನು ನಂಬಲಿಲ್ಲ ಅದನ್ನ. ಅಯ್ಯೋ, ಬಿಸಿಲೇರಿ ನೀರಾಗಿತ್ತು ಅದು, ಇದರಿ ಔಷಧ ಅಂದ್ರೆ ಏನ್ರಿ? ಏನಾರು ಬಿಸಿಲೇರಿ ಬಾಟ್ಲಿ ಅದ ಇವನ್ನ ಪ್ಯಾಕಿಂಗ್, ಬಿಸಿಲೇ ಬಾಟ್ಲಿ ನೀವ್ ಬಿಸಿಲೇರಿ ನೀರಾಗಿ ಕೊಡದ್ರೆ ಏನ್ರ ಚೇಂಜಸ್ ಐತಿ ಏನಿದ್ರ? ಬಿಸಿಲೇರಿ ಅಲ್ಲ, ಇವರು ಸಾವಯವ ಇದನ್ನ ತಯಾರು ಮಾಡಿ ಕೊಟ್ಟಾರ ನನಗ, ಈ ನೋಡಕ ತಗೋನಿ ಅವ್ರಂತ ಹೋಗಣ. ಗಿರೀಶ್ ಅಣ್ಣ ಅವ್ರ ನಂಬರ್ ತಗೊಂಡು ಅಣ್ಣರಿಗೆ ಫೋನ್ ಹಚ್ಚಿ ಹುಡುಕತ ಹೋದ್ರಿ ನಾನು ಅಲ್ಲಿ. ಹೇಳ್ರಿ ಬರ್ರಿ, ಏನ್ ವಿಷಯ ಅಂತಂದ್ರು, ಇಲ್ಲಣ್ಣ ನನ್ನ ಒಂದು 10 ಎಕರೆ ಕಡಲೆ ಅದಾವ, ನೆಟೆ ರೋಗ ಬೀಳಾದತಿ ಒಳಗ, ಹಳದಿ ವರ್ಣಾಗಿ ಗಿಡ ಒಣಗಲಾಗ್ತೈತಿ, ಮತ್ತೆ ಇದಕ್ಕೇನು ಉಪಚಾರ ಅದ? ನಾನಂತೂ ವೀರ ಹಾಕಿಲ್ಲ, ಡಿಪ್ನ ಹಾಕಿಲ್ಲ, ಏನೂ ಹಾಕಿಲ್ಲ. ಈಗ ನಾ ಸಾಯೋಕ ಗಂಟು ಬಿದ್ದೀನಿ, ಸಾಯೋನ ಮಾಡ್ಬೇಕತ್ತಾನ ನನ್ನ ಉದ್ದೇಶ ಅದ. ಇದಕ್ಕೊಂದು ದಾರಿ ಏನು ಹಂಗಿತ್ತಂದ್ರೀ, ಒಂದು ಔಷಧ ಕೊಡ್ತೀನಿ ತಯಾರು ಮಾಡಿ, ಅದನ್ನ ತಗೊಂಡೋಗಿ ಈಗ ಹೊಡ್ರಿ, ಅದು ನೆಟೆ ರೋಗ ನಿಂದಿರ್ತೈತಿ, ಗಿಡಾನು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಹೇಳಿದ್ರು. ಅನ್ನಾರ ಕೊಡ್ರಿ ಅಂತೇಳಿ ನಾನು ಈ ಒಂದು 10 ದಿವಸದ ಹಿಂದ್ಗಡೆ ಅಣ್ಣರ ಹತ್ರ ಒಂದು 5 ಬಾಟ್ಲಿ ತಗೊಂಡೋಗಿದೆ ನಾನು. ಈ ಕಡ್ಲಿಗೆ ನೆಟೆ ರೋಗ ತಪ್ಪಿಸುವ ಸಂಬಂಧ ಅವರ ಔಷಧ ನೆಟೆ ರೋಗಿಗೆ ಬಂತು, ಮತ್ತು ಗಿಡ ಒಡೆದು ನಮಗ ಪಡ್ಲ ಹೊಡಿತೈತಿ, ಉತ್ತರ ಕನ್ನಡ ಗಿಡ ಒಡಿಯುವಂತೆ ಇದು ಎಲ್ಲದಕ್ಕೂ ಬರ್ತೈತಿ. ಇದನ್ನೊಂದು ಎಣ್ಣೆ ಊದ್ ನೀವು ಸಿಡಿಸ್ರಿ, ಮುಂದೆ ನಿಮಗ್ ಗೊತ್ತಾಗತ್ತೆ ರಿಸಲ್ಟ್ ಅಂದ್ರು. ಆಯ್ತು ಅಣ್ಣ ಕೊಡಿರ್ತಲ್ಲಿ ಈ ಒಂದು 10 ದಿವಸದ ಹಿಂದೆ ತಗೊಂಡು ಹೋಗಿ ಹೊಲಕ್ಕೆ ಸಿಡಿಸಿನಿ. ಸಿಡಿಸಿದ್ರಿ ಎಲಿ ಇಷ್ಟು ಮೃದುವಾಗೈತಿ ಮತ್ತೆ ಬೆಳವಣಿಗೆ ಹೆಚ್ಚ ಎಲ್ಲ ಸುತ್ತಮುತ್ತ ಏರಿಯಾದೊಳಗೆ ನನ್ನ ಹೊಲ ಕಾಣೆ ಅದು ಬೆಳವಣಿಗೆ ಈ ಕಡ್ಲೆಯಲ್ಲಿ. ಹೌದ್ರಿ, ಅತ್ತೆಗ ನಾವು ಆತ್ ಸಾಕ್ಷಿಮೆ ಹೇಳ್ಬೇಕಂದ್ರೆ ಹಂಗ ಕಡ್ಲಿನ ಹೊಲ ಯಾರ್ದು ಬೆಳೆಯಿಲ್ಲ ಆ ಎಣ್ಣಿ ನಾವು ಯೂಸ್ ಮಾಡಿದ. ಮತ್ತೆ ಈಗ ಈರುಳ್ಳಿಯಲ್ಲಿನೂ ನೀವು ಈ ಹೋಮಿಯೋ ಔಷಧ ಬಳಸಿನ ಅಂತ ಹೇಳಿದ್ರೆ ಹೌದು ಬಳಸಿ, ಅದರಲ್ಲಿ ವ್ಯತ್ಯಾಸ ಏನಾದ್ರೂ ಕಂಡಿರ್ಬೇಕಲ್ಲ ನಿಮಗೆ? ಹೌದ್ರಿ, ಇನ್ನೂ ಫ್ರೆಶ್ ಆದ್ರೆ ಉಳ್ಳಿಗಡ್ಡಿ ಆ ಎಣ್ಣಿ ಹೊಡೆದಿಂದ. ಅದಕ್ಕೂ ಬೀಜೋಪಚಾರ ಮಾಡಿದ್ರೆ ನೀವು? ಇಲ್ರಿ, ನಾ ಯಾವಾಗ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದು ಮೊದಲ. ಈ ವರ್ಷ ನಾ ಪೂರಾ ಅಡಿಟ್ ಆಗಿದೆ ಸಾವಯವ. ಸಾವಯವ ಹೌದು, ಅಂದ್ರೆ ಹೋಮಿಯೋ ಕೃಷಿ ಪದ್ಧತಿ. ಹೋಮಿಯೋ ಕೃಷಿ ಪದ್ಧತಿ ನಾ ಅಳವಡಿಸಿಕೊಂಡೇನ್ರಿ. ಅಂದ್ರೆ ಉಳ್ಳಿಗಡ್ಡಿಗೆ ಹೊಡೆದನ್ರಿ, ಉಳ್ಳಾಗಡ್ಡೆ ಇದ್ದ ಕಲ್ಲಿಗೆ ಹೊಡೆದೇನಿ. ಉಳ್ಳಿಗಡ್ಡಿ ಒಟ್ಟು ಹಸಿರಾಗಿ ಈಗ ಫ್ರೆಶ್ ಐತಿ ನನ್ನಂಗ ಐತಿ. ಅಂದ್ರೆ ನೀವು ಮೊದಲು ಉಳ್ಳಿಗಡ್ಡಿ ಬಿತ್ತಿರಿ, ಆ ಉಳ್ಳಿಗಡ್ಡಿ ಒಳಗನ ಕಡ್ಲಿ ಹಾಕಿನ್ರಿ, ಅದಕ್ಕೂ ಹೊಡೆದೇನಿ. ಅಂದ್ರೆ ಎರಡಕ್ಕೂ ಸ್ಪ್ರೇ ಮಾಡಿಬಿಟ್ಟು ಎರಡಕ್ಕೂ ಮಾಡಿನ್ರಿ. ಈಗ ಅದನ್ನ ನೋಡಿದ್ರ ನೀವು ವ್ಯತ್ಯಾಸ ಕಾಣ್ತಿರ್ಬೋದಲ್ಲ, ಅಂದ್ರೆ ರಾಸಾಯನಿಕ ಬೆಳೆದವರಿಗೆ ಮತ್ತೆ ನೀವು ಈ ಹೋಮಿಯೋ ಕೃಷಿ ಪದ್ಧತಿನ ಅಳವಡಿಸಿಕೊಂಡಿರಲ್ಲ, ಅವ್ರ ಹೊಲಗಳಿಗೆ ನಿಮ್ ಹೊಲಗಳಿಗೆ ವ್ಯತ್ಯಾಸ ಇರ್ಬೋದಲ್ಲ? ಬಹಳ ವ್ಯತ್ಯಾಸ ಐತಿ ಸರ್. ಈಗ ಬೇಕಂತ ರೈತರು ಬಂದು ನನ್ನ ಹೊಲ ನೋಡಬಹುದು, ಊರಿಗೆ ಹೋದ ತೋರಿಸ್ತೇನೆ ನಾನು. ನಾನು ಹೊಲ ಕರ್ಕೊಂಡು ಹೋಗಿ ನಾ ತೋರಿಸ್ತೇನೆ. ನಾ ಬಿತ್ತಿದ ಕಳ್ಳಿಗೆ ನಾ ಹೋಮಿಯೋಪತಿ ಮಾಡಿದ್ದಕ್ಕ ಮತ್ತವರು ರಸಾಯನ ಇವೇನ್ ವೀರ್ಯ ಡಿಪ್ ಹಾಕ್ಯಾರಲ್ಲ ಇವ್ರು ನಾಲ್ಕು ಬಂದು ನೋಡಿದ್ರು ನಾನು ಕಡ್ಲಿ ಯೂಸದ್ ಫೇಮಸ್ ಅದ. ಅಂದ್ರ ಅವರು ರಾಸಾಯನಿಕದಲ್ಲಿ ಬೆಳೆದಂತ ಗಿಡಗಳಿಗೆ ನೀವು ಬೆಳೆದಂತ ಈ ಹೋಮಿಯೋ ಕೃಷಿ ಅಂತ ಗಿಡಗಳಿಗೆ ವ್ಯತ್ಯಾಸ ಯಾವ ತರ ಕಂಡದ ಅಂತ ಹೇಳ್ತಾರೆ? ಅಂದ್ರೆ ಇದು ಎಲ್ಲಿ ಮೃದು ಹಾಕದ ಮತ್ ಮೇಲಾಗಿ ಹೆಚ್ಚ ಪಡ್ಲಿಗಳು ಹೊಡಿತೈತಿ, ಬೆಳವಣಿಗೆ ಹೆಚ್ಚದ. ಬೆಳವಣಿಗೆ ಹೆಚ್ಚ ಹೌದ್ರಿ. ಮತ್ತೆ ಈರುಳ್ಳಿನು ಅದೇ ತರ? ಹೌದ್ರಿ, ಅದೇ ತರ ಐತ್ರಿ. ಈಗ ಕಡ್ಲಿ ಒಳಗ ಈ ಕೀಡಿ ಅದು ಬರ್ತಾವ, ಕೀಟಬಾಧೆ ರೋಗ ಬರ್ತಾವಲ್ಲ, ಅದಕ್ಕೂ ಈ ಹೋಮಿಯೋ ಕೃಷಿ ಔಷಧಗಳನ್ನ ಬಳಸ್ತೀರಿ ನೀವು? ಹೋಮಿಯೋ ಕೃಷಿ ಇಲ್ಲಿವರೆಗೂ ಬಳಸಿಲ್ರಿ. ಇವ್ರೇನ ಗಿರಿಶನ ನಮ್ಗೇನಿ ಕೊಟ್ಟಾರಲ್ರಿ, ಇದಕ್ಕೂ ಕೀಟ ಕಡಿಮೆ ಆಕಾವು ಸಹಿತ ಹೇಳಿದ್ರು. ಅಂದ್ರೆ ಅದನ್ನ ಸ್ಪ್ರೇ ಮಾಡಿಂದ ಎಲ್ಲ ಒಂದೊಂದು ಕೀಟ ಕಾಣಲಾತತ್ತ. ಈ ಕೀಡ್ ಕಾಣತಾವ್ ಕಾಣಲಾತದ ಈಗ, ಅದಕ್ಕೆ ಮತ್ತೆ ಯಾವ್ದಾದ್ರು ಒಂದು ಔಷಧಿಗಳು ಇದು? ಅದೇ ಆ ಅಣ್ಣರ ಜೊತೆ ಭೇಟಿಯಾಗಿ ಅವರಿಂದ ಏನು ಬರ್ತೈತೆ ಅದಕ್ಕೇಳಿ ನಾವು ತರ್ತೇನೆ ಅವರಿಂದ. ನಾವು ಯೂಸ್ ಮಾಡುದು ಸಾವಯವ ಯೂಸ್ ಮಾಡವ್. ಅಂದ್ರೆ ರಾಸಾಯನಿಕ ಮುಕ್ತವಾದ ಬೆಳೆಯನ್ನು ಬೆಳಿಬೇಕು, ಗ್ರಾಹಕರಿಗೆ ವಿಷಮುಕ್ತ ಆಹಾರವನ್ನು ಒದಗಿಸುವಂತ ಪ್ರಯತ್ನದಲ್ಲಿ. ಈ ನಮ್ಮ ರೈತರಿಗೆ ಕೈ ಮುಗಿದು ಹೇಳುದು ಅಂದ್ರೆ ಏನು, ಕೆಮಿಕಲ್ಸ್ ಔಷಧಗಳ ಒಟ್ಟು ಬಿಡಬೇಕು, ಬಿಟ್ಟು ಏನದಲ್ಲ ಇದು ಸಾವಯವದ್ದು ಇದನ್ನು ಮಾಡಬೇಕು. ಇದನ್ನ ಎಲ್ಲರೂ ಮಾಡ್ಲಿ, ಇದರಿಂದ ಭೂಮಿಯೊಳಗೆ ಇಳುವರಿ ತಗೊಳ್ಳಿ. ಹೂವತ್ತ ಮಂದಿ ಕಣ್ಣು 8 ಎಕರೆ ಮಾಡಿನಿ 8 ಎಕರೆ ಮಾಡಿನಿ ಅಂತ ಭೂಮಿ ಹೂವತ್ತು ಮಾಡ್ಕೊತ ಹೋಗುದು, ಬರೇ ಕೆಮಿಕಲ್ಸ್ ಗಳನ್ನ ಹೊಡ್ಕೊತ ಹೋಗುದು, ಇದರಿಂದ ಒಳ್ಳೇದಲ್ಲ. ಈಗ ನಾವು 10 ಎಕರೆ ಒಳಗಿನ ಬೆಳೆನ ನಾವು 5 ಎಕರೆಗೂ ತಗೋಬಹುದು ಸಾವಯವ ಮಾಡಿ. ಯಾಕೆ ಇದರಿಂದ ಏನು ಶರೀರಕ್ಕೆ ಇಫೆಕ್ಟ್ ಇಲ್ಲ, ಜನರಿಗೆ ಯಾವ ಹಾನಿ ಇಲ್ಲ, ಭೂಮಿಗೆ ಹಾನಿ ಇಲ್ಲ, ಎರೆಹುಳದ ಶಕ್ತಿ ಹೆಚ್ಚಾಕತಿ. ಅದಕ್ಕೆ ಇದಕ್ಕೆಲ್ಲ ನಾವು ಹಾಕೋದ್ರಿಂದ ಏನಾದ್ರೆ ಹೇಳ್ರಿ, ಭೂಮಿಯೊಳಗೆ ಏನ್ ಉಳಿದೈತಿ? ಹಿಂದಿನ ನಮ್ಮ ಪೀಳಿಗೆಗೆ ಭೂಮಿ ಎಂಬುದು ಉಳಿಯಂಗಲ್ಲ, ಬಂಜಾರ ಭೂಮಿ ಆಗಿ ಉಳಿತೈತಿ. ನಮ್ಮನ್ನ ನೋಡ್ಕೊಂಡು ಹಿಂದಿನ ಜನಕ್ಕೆ ಬೇಕಲ್ರಿ. ಹಿಂದಕ್ಕೆ ನಮ್ಮ ಹಿರಿಯರು ಮುತ್ತಗಳು ತೆಲ್ಲಿಲ್ಲ, ಯಾವ ಗೊಬ್ಬರ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಅಂತಾರೋಗ ಅವ್ರು 100 ಚೀಲಗಟ್ಟಲೆ ಜೋಳ ಬೆಳೆದ ಹೋಗ್ಯಾರ. ಈಗ ನಮ್ ಎಲ್ಲಾರು ತಲೆಯೊಳಗೆ ಏನ್ ಮುಡಿತಂದ್ರ, ಒಟ್ಟು ನಾ ವೀರ್ಯ ಹಾಕಬೇಕು, DAP ಹಾಕಬೇಕು, ಆ ಎಣ್ಣಿ ತಂದು ಹೊಡಿಬೇಕು, ಈ ಎಣ್ಣಿ ತಂದು ತಲೆಯಾಗ ಒಳಗೆ ಒಟ್ಟು ಮೂಡಿಬಿಟ್ಟ. ಈಗ ಬರೀ ಲಾಭ ನೋಡ್ಕೊಳಕತ್ತೇವ್ ನಾವು, ದುಡ್ಡಿನ ಬಣ್ಣತ್ತೇವ್ ನಮ್ ಹಿಂದಿನ ಪೀಳಿಗೆ ನೋಡ್ರಿ, ನಮ್ ವಿಚಾರಗಳಗ್ ಇಲ್ಲ. ಅಂದ್ರೆ ಈ ರಾಸಾಯನಿಕ ಬೆಳೆಯೋದ್ರಿಂದ ಬೆಳೆ ಬೇಗ ಬರ್ತೈತಿ, ಅದ್ರ ಆಯುಷ್ಯನ ಕಡಿಮೆ ಆಕತಿ, ಅದ್ರಂತವ್ರ ಆಯುಷ್ಯನ ಕಡಿಮೆ ಆಕತಿ ಅಂತ ಹೇಳ್ತಾ ಇದ್ರಿ. ಹೌದ್ರಿ, ಇದು ನಮಗ ಜನರಿಗೆ ಹಾನಿ ಅದ. ಇನ್ನ ದುಡ್ಡು ಬೆಳೀತಿರ, ಇನ್ನೂ ಪೀಳಿಗೆ ಭೂಮಿ ಇಲ್ಲ ಹಾಕತ್ತಿ. ಈಗ ಬೆಳಿ ಭೂಮಿ ಇನ್ನಷ್ಟು ಬೆಳೆಯಂಗಲ್ರಿ. ಹಿಂದಕ್ಕೆ ಏನ್ ಮಾಡ್ತಿದ್ರು, ನಾವು ಸಣ್ಣವಿದ ನಮ್ ತಂದೆಯವ್ರ ಒಕ್ಕಲ್ತನ ಮಾಡೋ ಟೈಮ್ದಾಗ ಏ ವೀರ್ಯ DAP ಎಕರೆಗೆ 10 ಕಿಲೋ ಹಾಕ್ರಿ 15 ಕಿಲೋ ಹಾಕ್ರಿ ಅಂತ ಹೇಳ್ತಿದ್ರು ಗೊಬ್ಬರ. ಈಗ ಇದೇ ಒಂದು 2-3 ವರ್ಷ ಎಕರೆಗೆ 25 ಕಿಲೋ ಮ್ಯಾಗ ಹಾಕ್ಬೇಕಂದ್ರೆ ಬೆಳಿತಾವ ಭೂಮಿ ಬಾರಿ ಅಂತ ಹೇಳ್ತಾರೆ. ಇನ್ನೊಂದು 10 ವರ್ಷ ಬಿಡ್ರಿ, ಎಕರೆಗೆ ಒಂದು 50 ಕಿಲೋ ಹಾಕ್ಬೇಕಂತಾರೆ. ಇದರಿಂದ ನಾವು ಮಾಡ್ಕೊತ ಹೋದ್ರೆ ಅಂದ್ರೆ ಭೂಮಿ ಒಳಗಿನ ಶಕ್ತಿ ಏನ್ ಉಳಿದೈತಿ ಹೇಳ್ರಿ? ಅದಕ್ಕೆ ಅಡಿಟ್ ಆಗ್ಬಿಡ್ತಾ ಭೂಮಿ, ನಾಳೆ ಏನು ಬೆಳೆಯಂಗಲ್ಲ. ಅಂದ್ರೆ ಬಂಜಾರ ಭೂಮಿ ಕೂತಾದ್ರೆ ಜನರ ಗತಿ ಏನು? ಅಂದ್ರೆ ನಿಮ್ ಮಾತಿನ ಅರ್ಥ ಏನಾಗತ್ತೆ ಅಂದ್ರೆ ಭೂಮಿಗೆ ನಾವೇ ಕೂತು ವಿಷ ಉಣಸಾತೇವ ಅಂತ ಹೇಳ್ತಾ ಇದ್ರಿ. ಮಕ್ಕಳಿಗೆ ನಾವೇ ಕೂತ ವಿಷ ಉಣಿಸಿ ಕೊನೆಗ ಕೂರ್ನ. ಈ ತರ ಮಾಡಬಾರ್ದು ನಮಗೆ. ದಯವಿಟ್ಟು ಎಲ್ಲಾ ರೈತರು ಏನ್ ಮಾಡ್ಬೇಕು, ನಾವು ಸಾವಯವ ಮಾಡೋದು, ಈ ಹೋಮಿಯೋಪತಿ ಬೆನ್ ಹತ್ತಿ ನಾವು ಇದನ್ನ ಬಳಕೆ ಮಾಡಬೇಕು, ಭೂಮಿಯೊಳಗೆ ಶಕ್ತಿ ಉಳಿಸಬೇಕು. ಸುಮ್ಸನೆ ಆ ಎಣ್ಣೆ ತರದು ಈ ಎಣ್ಣೆ ತರದು ಎಷ್ಟು ರೈತರು ಲಾಸ್ ಅದ್ರಿ. ಎಲ್ಲಾ ಬರೀ ರೈತ ಬೆಳೆಯುದು ಎಣ್ಣೆಗೆ ಗೊಬ್ಬರಕ್ಕೆ ಬೀಜಕ್ಕೆ ಇದನ್ನ ಹಾಕೋದು. ರೈತರು ಯಾಕೆ ನುಕ್ಸಾನ್ ಹಾಕಿರಿ? ಆಗ್ಬೇಡ. ಈ ಹೋಮಿ ಬೆನ್ನತ್ರಿ ಖರ್ಚು ಕಡಿಮೆನಲ್ಲಿ ನಮ್ಗೆ ಇಳುವರಿ ಹೆಚ್ಚಾಕದ. ಅಂದ್ರೆ ಖರ್ಚು ಕಡಿಮೆ ಮಾಡಿ ಇಳುವರಿಯನ್ನ ಹೆಚ್ಚು ಪಡೆದ್ರೆ ರೈತಗೆ ಲಾಭ ಆಗತ್ತೆ. ಲಾಭ ಹೇಳ್ತಾ ಇದ್ರಿ, ಲಾಭ ಆಗದ್ರಿ. ಅದೇ ರೀತಿ ಈಗ ಈರುಳ್ಳಿಯಲ್ಲಿ ನೀವು ಈ ಹೋಮಿಯೋ ಔಷಧಗಳನ್ನ ಬಳಸಿನಿ ಅಂತ ಹೇಳಿದ್ರಿ. ಹೌದ್ರಿ, ಅದರಲ್ಲಿ ಈ ಈರುಳ್ಳಿ ಗಡ್ಡೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಂಡಿರ್ಬೇಕಲ್ಲ. ಅಂದ್ರೆ ರಾಸಾಯನಿಕ ಬೆಳೆದವರು ಗಡ್ಡೆಗಳನ್ನ ನೋಡಿದ್ರ ಅವಕ ಮತ್ತೆ ನೀವು ಹೋಮಿಯೋ ಔಷಧಗಳನ್ನು ಬಳಸಿ ಈರುಳ್ಳಿ ಬೆಳೆದಂತ ಗಡ್ಡೆಗಳಿಗೆ ಏನಾದ್ರು ವ್ಯತ್ಯಾಸ ಕಾಣಬಹುದು? ಈ ನಮ್ಮಲ್ಲಿ ನೋಡ್ರಿ, ಈ ಸದ್ಯ ಪ್ರೆಸೆಂಟ್ಲಿ ಇದ್ದು ಉಳ್ಳಿಗಡ್ಡಿ ಒಳ್ಳೆ ಫ್ರೆಶ್ ಅದ, ಒಳ್ಳೆ ಗಡ್ಡಿ ಚಲೋ ಅದ. ಅವ್ರ ಏನ್ ಮಾಡ್ತಾರೆ, ಈ ರಸಗೊಬ್ಬರ ಹಾಕಿ ಈ ಸನ ಎಲ್ಲ ಮಾಡ್ಯಾರಲ್ಲ, ಅವ್ರ ಗಡ್ಡಿ ಕೆಡ್ಲಾಕತ್ತೈತಿ. ನಮ್ದು ಇನ್ನೂ ಆದ್ರೂ ಉಳ್ಳಿಗಡ್ಡಿ ಒಂದ್ ತಾಜಾನು ಅದ, ಫ್ರೆಶ್ ಅದ, ಮತ್ತ ಗಡ್ಡಿ ಎಲ್ಲಿ ಒಂದ್ ಗಡ್ಡಿ ಕಟ್ಟಿಲ್ಲ ನಮ್ಮ ಉಳ್ಳಿಗಡ್ಡಿ. ಇಷ್ಟನ್ನೆಲ್ಲ ರೈತರು ಏನ್ ಮಾಡಿದ್ರು, ಈಗ ರಾಸಾಯನಿಕ ಬೆನ್ನ ಹತ್ತಿ ಬಿಟ್ಟಾರಿ. ಒಮ್ಮೆಗೆ ಈ ಸಾವಯವ ಈಗ ಒಮ್ಮೆ ಬರಂಗಿಲ್ಲ ಅವರು. ಅವರು ಇವತ್ತ ಅದನ್ನ ಮಾಡಿದಾಗ ಅದ್ರ ರುಚಿ ಗೊತ್ತಾಗದು, ಉಂಡವನಿಗೆ ಅದ್ರ ರುಚಿ ಗೊತ್ತಾಗೋದಲ್ರಿ. ಅದಕ್ಕಾದ್ರೆ ರೈತರು ಪ್ರತಿಯೊಬ್ಬರು ಈ ಹೊಮ್ಮೆ ಬೆನ್ ಹತ್ತಲಿ, ಇದೊಂದ ಕೇಳ್ಕೊಳ್ತಾರೆ ಪ್ರತಿಯೊಬ್ಬ ರೈತರಲ್ಲಿ. ಯಾಕೆ ನೀವು ಹಾಳಾಕಿರಿ, ನೀವು ಹೊಮ್ಮೆ ಬೆನ್ ಹತ್ತಿರಿ, ಭೂಮಿಯನ್ನು ಉಳಿಸ್ರಿ, ಇನ್ನೀ ಪೀಳಿಗೆ ಭೂಮಿಯಾಗಿ ಉಳಿಲಿ, ನಾವು ಅದ್ರೊಳಗೆ ಇನ್ಕಮ್ ತಗೊಳ್ಳೋಣ್ರಿ. ಅದೇ ರೀತಿ ಕಡ್ಲಿನೂ ನೀವು ಈಗ ಹೊಮ್ಮೆ ಕೃಷಿಯಲ್ಲಿ ಬೆಳೆದೇನೆ ಅಂತ ಹೇಳಿದ್ರಿ. ಹೌದು, ಈ ಕಡ್ಲೆಯಲ್ಲಿ ಕುಡಿ ಚೂಟು ಅಂತ ವ್ಯವಸ್ಥೆ ಏನಾದ್ರು ಮಾಡ್ತೀರ ನೀವು? ಕುಡಿ ಚೂಟಿ ನನಗ ಈ ಗಿರೀಶನ್ನಾರ ಒಂದು ಮಷಿನ್ ರೆಡಿ ಮಾಡಿಕೊಡ್ತಾರೆ. ಅವ್ರೇನಂದ್ರಿ, ನೀ ಸಾವಯವ ಬೆನ್ನ ಯಾವಾಗ ಹತ್ತಿ ಅಂದ್ರ ಬಿಟ್ಟಲ್ಲ, ನನ್ನ ಹೆಸರು ಬಿಟ್ಟಲ್ರಿ, ನಾನಂತೂ ಕಂಪ್ಲೀಟ್ ಸಾವಯವ ಬೆನ್ನ ಹತ್ತಾವ್ ಹೊಮ್ಮೆ. ನೀ ಏನ್ ಮಾಡಿ ನನಗೆ ದಾರಿ ತೋರಿಸ್ತ ಹೇಳಿದೆ. ಅವ್ರೇನಂದ್ರು, ಇದನ್ನ ಎಣ್ಣೆ ಸ್ಪ್ರೇ ಮಾಡು, ಮಾಡಿಂದ ನಾನು ನಿನಗೆ ಒಂದು ವಾರದೊಳಗ ಒಂದು ಕುಡಿ ಚೂಟು ಅಂತ ಮಿಷನ್ ತಯಾರು ಮಾಡಿಕೊಡ್ತೇನೆ, ಅದನ್ನ ಕುಡಿ ಚೂಡ್ಸು, ಅದ್ ನಿನಗೆ ಗೊತ್ತಾಗತ್ತೆ ಮುಂದಿನ ರಿಸಲ್ಟ್ ಅಂದ್ರು. ನಾ ಈಗ ಬರೀ ಅವ್ರ ಎಣ್ಣಿನ ಅಟ್ಟ ಸ್ಪ್ರೇ ಮಾಡಿದ್ದಕ್ಕ ನನಗೆ 95% ಚೇಂಜಸ್ ಆಲ್ರೆಡಿ ನಿಮಗೆ ರಿಸಲ್ಟ್ ಬಂದೈತಿ. ಬಂದೈತಿ, ನನ್ನ ಆತ್ಮಸಾಕ್ಷಿ, ನಾನು ರಿಸಲ್ಟ್ ಗೊತ್ತಾಗ್ಯದ. ಈಗ ಕುಡಿ ಚೂಟದಕ್ಕ ಮತ್ತೆ ಕುಡಿ ಚೂಟ್ಲಾರ್ದಕ್ಕ ಏನಾದ್ರು ವ್ಯತ್ಯಾಸ ಕಾಣಬಹುದಲ್ಲ ನೀವು? ಬಹಳ ವ್ಯತ್ಯಾಸ ಇದೆ ಸರ್. ಅದ್ ಯಾವ ರೀತಿ ಅಂತ ಹೇಳ್ತೀರಿ? ಈಗ ನಾವು ಕುಡಿ ಸುಡಲಿಲ್ಲ ಅಂದ್ರ ಒಂದ್ ಕಲ್ಲಿ ಗಿಡಕ್ಕೆ 3 ಟಿಸಲ್ ಅಷ್ಟ ಹೊಡಿತೈತಿ. ಈಗ ಆ 3 ಟಿಸಲನ್ನ ನಾವು ಕುಡಿ ಕಟ್ ಮಾಡಿದೇವ ಅಂದ್ರ 3 ಒಂದ್ ಟಿಸಲ್ಗೆ 6 ಟಿಸಲ್ ಹೊಡಿತೈತಿ. ಅಂದ್ರ ಅದು 3 ಹೋಗಿ 18 ಟಿಸಲ್ ಹಾಕ ಸರ್. ಅದು ಇದರಿಂದ 18 ಟಿಸಲ್ ಆಗಿ ಹೊಡಿತಂದ್ರ ಕಡ್ಲಿ 18 ಟಿಸಲ್ಗೆ ಹೂವಕಾಯಿ ತಯಾರಾಗ್ತದಲ್ರಿ. ಅಂದ್ರ ನಿಮ್ ಮಾತಿನ ಅರ್ಥ ಏನಾಗತ್ತ ಅಂದ್ರೆ, ಈಗ ಒಂದ್ ಟಿಸಲ್ ನಾವು ಚೂಟಿದೇವ ಅಂದ್ರೆ ಒಂದಕ್ಕೆ 3 ಆಗತ್ತ, ಆ 3 9 ಈ ತರನಾಗಿ ಅದು ಹೂವ ಮತ್ತ ಕಾಯಿಗಳನ್ನ ಹೆಚ್ಚಿಗೆ ನೀವು ಪಡಿಬಹುದು ಅಂತ. ಆಲ್ರೆಡಿ ನಾನು ಈಗ ಮಷಿನ್ ಪ್ಲೇಟ್ ನಾಗದ, ನಾ ಏನ್ ಮಾಡಿದ್ ನಮ್ ಹೆಣ್ಮಕ್ಳು ಹಚ್ಚಿಸಿ ಬಿತ್ತಟಮ ತಿಳಿಸಲ ತಿರ್ತದ ನಮಗೆ. ಬಿತ್ತಿಂದ ಆ ದಂಡಿಗೆ ಈ ದಂಡಿಗೆ ತಿಳಿಸಲ ಹಾಕಿರ್ತೇವೆ. ನಮ್ ಮನಿಯೊಳಗೆ ಏನಿದೆ ನಮ್ ಮಿಸ್ಸಸ್ ಅವರಿಗೆ ಕೂತ್ ಏನ್ ಮಾಡ್ತೀವಿ, ಮನಿಗೆ ಪಲ್ಯನೂ ಆಗ್ತದ, ಮತ್ತ ಆ ದಂಡಿಗೆ ಒಂದ್ 12 ಬಿತ್ತಿರ್ತೇವೆ, ಈ ದಂಡಿಗೆ 12 ಬಿತ್ತಿರ್ತೇವೆ, ತೆಲ್ಸಾಲ ಹಾಕಿರ್ತೇವೆ. ಇವ್ರು ಚೂಟು ನೋಡು, ಎಣ್ಣಿನ ಹೊಡೆದ್ರೆ ಹೆಂಗು ಆಗೈತಿ, ಚೂಟು ಗೊತ್ತಾಗದ ಅಂದ್ರೆ ಚೂಟಿದೇವೋ. ಈ ಚೂಟೆ ಎಷ್ಟು ಯಾವತ್ತು ಎಣ್ಣೆ ಹೊಡೆದ ದಿವಸ ಚೂಟ್ಯಾರ 10 ದಿನ ಆತು. ಅವು ಗಿಡ ಒಂಥರ ದಡಸ್ ಆಗ್ಬಿಟ್ಟೈತೆ ಅದು. ಇವು 3 ಟಿಸಲಾಗಿ ನಿಂತಿದ್ ಗಿಡ, 3 ಕುಡಿ ಚೂಟ್ಯಾರಲ್ಲ, ಈಗ ಅದು ಒಂಥರ ತೆಂಗಿನ ಚೂಟು ತರ ಅಟ್ಟು ಪಡ್ಲಿ ಹೊಡೆದ್ಬಿಟ್ಟದ ಗಿಡಾನೆ. ಆ ಎಣ್ಣೆಗೆ ನಾವು ಕುಡಿ ಚೂಟಿದ್ದಕ್ಕ ನೋಡಿದ್ರೆ ಬಹಳ ಫರ್ಕ್ ಅದ. ಅಂದ್ರೆ ರಾಸಾಯನಿಕದವ್ರಕ್ಕಿಂತ ನಿಮ್ ಬೆಳೆ ಉತ್ತಮ ಆಗೈತೆ ಅಂತ ಹೇಳ್ತಾ ಇದ್ದೀವಿ. ಉತ್ತಮ ಸರ್. ವಿಠಲ್ ಬಸಪ್ಪರೋಗಿಯವರೇ, ಈ ತನಕ ನಮಗ ಈ ಈರುಳ್ಳಿ ಕಡಲೆ ಬೆಳೆಯೊಳಗ ಹೋಮಿಯೋ ಕೃಷಿಯನ್ನು ಬಳಸಿನ ಅಂತ ಹೇಳಿದ್ರಿ. ಅದರಲ್ಲಿರುವಂತ ಬೆಳೆಗಳಲ್ಲಿ ಇರುವಂತಹ ವ್ಯತ್ಯಾಸವನ್ನು ನೀವು ಕಂಡುಕೊಂಡ್ರಿ, ಆದ್ರೆ ಇನ್ನು ನೀವು ಅದರ ಇಳುವರಿಯನ್ನ ಪಡೆದಿಲ್ಲ. ಇಳುವರಿ ಇನ್ನು ತಗೊಂಡಿರ್ತಾರೆ, ಆದ್ರೆ ಈ ಬೆಳೆ ಮೇಲೆ ನಂಗೆ ಗೊತ್ತಾಗಿದೆ ಸರ್. ಇಳುವರಿನ ತಗೊಳ್ತೀನಿ, 100 ನನಗ ಆತ್ಮವಿಶ್ವಾಸ ಇದೈತಿ ಸರ್. ಅದೇ ರೀತಿ ಈಗ ಈರುಳ್ಳಿ ಕಡಲೆ ಯಾಕ ಇನ್ನು ಹೆಚ್ಚಿನ ಬೆಳೆಗಳಲ್ಲಿ ನೀವು ಹೋಮಿಯೋ ಕೃಷಿಯನ್ನು ಬಳಸಿ ಹೆಚ್ಚಿನ ಲಾಭವನ್ನು ಪಡ್ರಿ ಅಂತ ಹೇಳ್ತಾ, ಈಗ ನಮ್ಮ ರೈತರು ನಿಮ್ ಜೊತೆ ಮಾತಾಡಬೇಕು ಅಂತಂದ್ರ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹೇಳ್ತಾರೆ ಸರ್. ಹಾ ಹೇಳ್ರಿ. 9 0 5 9 11 99. ಆತ್ಮೀಯರೇ, ವಿಠಲ್ ಬಸಪ್ಪ ರೋಗಿಯವರು ಹೇಳಿದಂತ ನಂಬರನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9 9 5 1 1 9 9. ಈ ನಂಬರ್ಗ ಕರೆ ಮಾಡಿ ವಿಠಲ್ ಬಸಪ್ಪ ರೋಗಿಯವರ ಅನುಭವವನ್ನ ತಾವು ಪಡಿಬಹುದು. ವಿಠಲ್ ಬಸಪ್ಪ ರೋಗಿಯವರೇ, ಇಲ್ಲಿ ತನಕ ತಮ್ಮ ಅನುಭವವನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡದಕ್ಕ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ತನಕ ಈರುಳ್ಳಿ ಮತ್ತ ಕಡಲೆ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೊನ್ಶಳ ಗ್ರಾಮದ ರೈತರಾದ ವಿಠಲ್ ಬಸಪ್ಪ ರೋಗಿ ಅವರೊಡನೆ ನಡೆಸಿದ ಸಂದರ್ಶನ ಆಲಿಸಿದಿರಿ. ಈಗ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳೋಣ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗ ವಿಠಲ್ ರೋಗಿ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನು ಮಾಡುವುದಕ್ಕೆ ಒಪ್ಪಿಕೊಂಡ್ರು ಮತ್ತು ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನ ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ಮೊದಲನೇದಾಗಿ ರೈತರಿಗೆ ಈ ಹಿಂಗಾರು ಬೆಳೆಗಳಾದಂತ ಜೋಳ, ಕಡ್ಲಿ ಮತ್ತೆ ಗೋಧಿ ಇವೆಲ್ಲ ಬಿತ್ತಾಕತ್ತಿದ್ರು. ಅದನ್ನ ನಾವು ಮುಂಗಾರಲ್ಲಿನೂ ಕೂಡ ಸಾಕಷ್ಟು ಜನ ರೈತರಿಗೆ ಮುಂಗಾರು ಬೆಳೆ ಆದಂತ ತೊಗರಿ, ಮೆಕ್ಕೆಜೋಳ, ಆಮೇಲೆ ಇನ್ನಿತರ ಬೆಳೆಗಳಿಗೆಲ್ಲ ನಾವು ಮೆಡಿಸಿನ್ ಕೊಡ್ತೀವಿ. ಅಲ್ಲಿ ಒಬ್ರು ಶ್ರೀಶೈಲ ಹಳಕಟ್ಟಿ ಅಂತ ಹೇಳಿ, ಅವ್ರದ್ದು ತೊನಶಾಳ ಹತ್ರನೇ ಜಮೀನು ಇರೋದ್ರಿಂದ ನಾನು ಅವರಿಗೆ ಜೀರೋದಿಂದ ಸ್ಟಾರ್ಟ್ ಮಾಡಿದ್ವಿ. ಅವ್ರದ್ದು ಪ್ರತಿಯೊಂದು ಇದಕ್ಕೂ ಅವ್ರಿಗೆ ಮಾರ್ಗದರ್ಶನ. ನಮ್ದು ವಿಶೇಷವಾಗಿ ಮಾರ್ಗದರ್ಶನ ಹೆಂಗಿರ್ತದ ಅಂತಂದ್ರೆ, ಸ್ಟಾರ್ಟಿಂಗ್ ನಾವು ಏನ್ ಮಾಡ್ಬೇಕಂತೀವಿ ಅದಕ್ಕಿಂತ ಮುಂಚೆ ಒಂದ್ ವಾರ ಆದ್ರೂ ಏನ್ ಮಾಡ್ಬೇಕಂತ ಸ್ಟಡಿ ಮಾಡಿರ್ತೀವಿ. ಅವ್ರಿಗೆ ತಿಳಿಸ್ತೀವಿ ನಾವು ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ಅವ್ರಿಗೆ ವೆದರ್ ಪ್ರಿಡಿಕ್ಷನ್ಸ್

ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಒಳ್ಳೆಯದಾಗುತ್ತದೆ ಅನ್ನುವಂತ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಈ ತನಕ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸಿದ್ರಾಯ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬಾರ್ಪರಾಜಣ್ಣ, ಬಾಟ್ಲಿ ತಗೋವ. ಏನ್ ಬಾಟ್ಲಿ ತಂದಿಯಪ್ಪ ಇದು ನೋಡು. ಅಲ್ಲ, ಇದು ಜೇನುತುಪ್ಪದೇನೆ? ನೀ ಹೋದ್ಸಲ ಬಂದಾಗ ಏನ್ ಹೇಳಿದಿ? ಖರೆ ಅಜಣ್ಣ, ನೀವು ಮರ್ತು ಬಿಟ್ಟಿ ಅಂತ ಅನ್ಕೊಂಡಿದ್ದೆ ನಾನು. ನನಗೆ ಒಳ್ಳೆ ಕ್ವಾಲಿಟಿದಂತ ಜೇನುತುಪ್ಪ ಬೇಕಾಗಿತ್ತು. ಮತ್ ಇದು ಯಾವ್ದಂದಿ? ಇದ್ರ ಮೇಲೆ ಏನು ಲೇಬಲ್ ಅದೇನು? ಲೇಬಲ್ ಇಲ್ಲಿ ಖರೆ ಮಾರ್ಕೆಟ್ಲಿ ನಾ ತಂದಿದ್ದೆ ತಂದಿಯೇನಂತ ಅನ್ಕೊಂಡಿದ್ದೀನಿ. ಒಂದ್ಸಲ ಶೋಭಕ್ ಹೇಳ ವಿಶ್ವಾಸದಿಂದ ಅಂತಂದ ಮೇಲೆ ಅದು ನನ್ ಮೇಲೆ ಬಹಳ ಜವಾಬ್ದಾರಿ ಇರ್ತದೆ. ಅದಕ್ಕೆ ಶೋಭಕ್ ಶುದ್ಧ ಜೇನುತುಪ್ಪ ಅಂತ ಹೇಳಿ ಹೌದಲ್ಲ? ಹೌದು. ಅದಕ್ಕೆ ಶುದ್ಧ ಜೇನುತುಪ್ಪ ಮಾರ್ಕೆಟ್ ಆಗಿ ತಂದಿಲ್ಲನು. ಒಬ್ರು ನಮ್ಮ ದೋಸ್ತರು ರೈತರ, ಅವ್ರ ಹೊಲದಾಗ ಜೇನು ಪೆಟ್ಟಿಗೆ ಇಟ್ಟಾರ. ಆ ಜೇನು ಪೆಟ್ಟಿಗೆಯಿಂದ ಅವ್ರೇನ್ ಬಿಡಿಸಿರ್ತಾರ ನೋಡು, ಆ ಜೇನುತುಪ್ಪ ತಗೊಂಡ್ ಬಂದಿನಿ. ಬಾಳ ಚಲೋ ಆಯ್ತು ನೋಡಪ್ಪ. ನನಗ ಬಾಳ ಬೇಕಾಗಿತ್ತು, ನನಗೊಂದ್ ಸ್ವಲ್ಪ ಔಷಧಕ್ ಬೇಕಾಗಿತ್ತು, ಪೂಜಾಕ್ಕೂ ಬೇಕಾಗಿತ್ತು. ಇದು ಮಾರ್ಕೆಟ್ಲಿಂದ ತಂದಿರ್ತೀವಲ್ಲ, ಅದಷ್ಟು ಚಲೋ ಇಲ್ಲಪ್ಪ. ಸ್ವಲ್ಪ ಜಲ್ದಿ ಮ್ಯಾಲ ಒಣಗಿದಂಗ ಆಗಿಬಿಡ್ತದ ಅದು. ಹೌದಲ್ಲ? ಅದಕ್ಕ ಶುದ್ಧ ಜೇನುತುಪ್ಪ ಬೇಕು ಅಂದ್ರೆ ನಿಂಗೆ ಸರಳ ಅದೇ ಹೇಳ್ತೀನಿ. ಮತ್ತ್ಯಾವ್ದು? ನೀ ಮಾಡ್ಲಿಕ್ಕೆ ಮನಸ್ಸಿರ್ಬೇಕು. ಅಂದ್ರೆ ನನಗ ಸಾಕು ಅಂತೇನು ಜೇನು ಅಲ್ಲಪ್ಪ. ಜೇನ್ ಸಾಕಂತಂದ್ರೆ ಅಷ್ಟು ಹುಳುಗಳಿರ್ತಾವ, ಹೆಂಗ ಸಾಧ್ಯ ಅಂತೀನಿ? ನಮ್ಮದೇನು ಹಳ್ಳಿ ಊರ, ಹೊಲ ಅದನ್ನ ಹೆಂಗ್ ಮಾಡ್ತೀನಿ ನೀನು? ಹಳ್ಳಿ ಊರಿದ್ರ ಹೊಲ್ದಾಗಾರ ಒಯ್ದು ಇಟ್ಟೇವಪ್ಪ, ತನ್ ತಾನೇ ಏನಾರ ಆಗ್ತಾವ ಅಂತ ಅನ್ಕೊಳಂ. ಮನೆಗೆ ಎಲ್ಲಿ ಇಡ್ತಿದ್ ಇಲ್ಲಿ ದೊಡ್ಡೂರಾಗ? ನೋಡು, ನಿನ್ ಪ್ರಶ್ನೆ ಬಹಳ ಚಲೋ ಅದ, ಬರಬರದ. ಅವು ಜೇನುಳ ನಿನ್ ಮನೆಗಿನ ಗಿಡಕ್ಕೆ ಹೋಗ್ತಾವ ಅಂತಲ್ಲ? ಹೌದಪ್ಪ, ನನ್ ಮನೆ ಗಿಡಕ್ಕೆ ಬ್ಯಾಡ. ಆದ್ರ ಮನಿ ಒಳಗೆ ಇಟ್ಕೊಂಡ್ ಹ್ಯಾಂಗ್ ಕೂಡ್ತಿದ್ ಅದನ್ನ ಅಂತ. ಮನಿ ತುಂಬ ಹಾರಾಡ್ತಾವ, ಓಣಿ ತುಂಬ ಹಾರಾಡ್ತಾವ. ಅವು ಭಾಳ ಶಾಣೆ ಇರ್ತಾವ ಶೋಭಕ. ಅವು ಗೂಡ್ನ ಹೊರಗೋತಾವ, ಸೀದಾ ಗುಡಿಗೆ ಬರ್ತಾನೆ. ಆಜು ಬಾಜು ಕೂತ್ ನಿಂಗ್ ಹಾಯ್ನೋ ಅನ್ನೋದಿಲ್ಲ, ಹಲೋನು ಅನ್ನೋದಿಲ್ಲ. ಏನ್ ಅವು ಸುಮ್ ಸುಮ್ನೆ ಕಡಿದಿಲ್ಲ. ಅದ್ ಕಡೆಯಂಗಿಲ್ಲ, ಏನ್ ಮಾಡ್ತದ ಗೊತ್ತಿಲ್ಲ, ಗುಯ್ ಅಂತ ಬಂದು ಅಂದ್ರೆ ನಮ್ ಗಂಜಿಗೆ ಬರ್ತದ ಅಷ್ಟೇ. ಸ್ವಲ್ಪ ದೋಸ್ತಿ ಮಾಡ್ಕೋಬೇಕು. ಈ ಕೆಲವರು ಕಾಯ್ಕು ಕಾಯ್ಕು ಅಂತಿರ್ತಾರ, ಅವ್ರ ಜೊತೆ ಜೀವನ ನಡೆದಿಲ್ಲ. ಹೌದೌದು. ಹಂಗ ಇವ್ ಸಂಗೀತ ಚಲೋ ಕೊಡ್ತಿರ್ತ, ಗುಯ್ ಅಂತ ಗುಯ್ ಅಂತ. ಏನಾಗೋದಿಲ್ಲ ಶೋಭಕ, ವಿಜ್ಞಾನಿಗಳು ಹೇಳ್ಯಾರ. ಏನಂತಂದ್ರೆ ನಮ್ ನಮ್ಮ ಮನೆಯೊಳಗೂ ಸಹಿತ ನಾವು ಒಂದ್ ಪೆಟ್ಟಿಗೆ ಇಟ್ಕೋಬಹುದು. ಈಗ ದೊಡ್ಡ ರೋಗನೆ ಅಂತಲ್ಲ, ಅಲ್ಲೆಲ್ಲೆಲ್ಲಿ ಬಹಳಷ್ಟು ಗಿಡಗಳದಾವ. ಆಮೇಲೆ ಎಲ್ಲಕ್ಕ ಹೇಳ್ತೀನಿ, ಎಲ್ಲೆಲ್ಲಿ ಖಾಲಿ ಪ್ಲಾಟ್ ಅವ, ಈ ಬಳ್ಳಾರಿ ಜಲ್ಲಿ ಬಿಡದ. ಹೌದು, ಬಳ್ಳಾರಿ ಜಲ್ಲಿ ಎಷ್ಟು ಹೂವು ಇರ್ತದೆ ನೋಡಿ. ಖರೇನೆ, ಹೂವು ಇರ್ತದೆ. ಆ ಹೂಕ್ ಹೋಗ್ತಾವ, ಹೂಕ್ ಹೋಗಿ ಮಕರದ ಹಿರ್ಕೊಂಡ್ ಬರ್ತಾವ ನೋಡು. ಜೇನುಳಿನ ಬಗ್ಗೆ ನಾವೇ ತಲೆ ಕೆಡಿಸ್ಕೋಬೇಕು ಅಂತ ನಾನೇನ ಕೇಳಿದ್ದೇನೆ? ನಾವೇನ್ ತಲೆ ಕೆಡಿಸ್ಕೋಬೇಕು? ಜೇನು ಪೆಟ್ಟಿಗೆ ಇಡಬೇಕು, ಆ ಜೇನುಳುಗಳು ಹಾಳಾರದ ನೋಡ್ಕೋಬೇಕು. ಅವ್ರದ ಬಗ್ಗೆ ಬಹಳ ತಲೆ ಕೆಡಿಸ್ಕೋತ ಅಲ್ಪ. ಮತ್ತೆ ನಾವು ಅವ್ರ ಜೋಡಿ ಇರಬೇಕಂದ್ಮೇಲೆ ಅವ್ರದ ತಿಳ್ಕೊಬೇಕಲ್ಲ ನಾವು, ಏನದ ಹೆಂಗದ ಅಂತ ಹೇಳಿ. ನೋಡು, ಏನಿಲ್ಲ, ಈಗ ಕೃಷಿ ವಿಜ್ಞಾನ ಕೇಂದ್ರದ ಹೌದು ಅಲ್ಲೆಲ್ಲ ತರಬೇತಿ ಕೊಡ್ತಿರ್ತಾರ. ನೀವೆಲ್ಲ ಆಸಕ್ತಿ ಇದ್ರು ಹೇಳಿದ್ರಿ ಸ್ವಸಹಾಯ ಸಂಘದವ್ರು ಒಂದ್ 20 ಮಂದಿ ಅಂತಂದ್ರೆ ಅವ್ರು ನಿಮಗೆ ಅಂತೇಳಿ ಒಂದು ತರಬೇತಿ ಕೊಡ್ತಾರೆ. ಜೇನು ಸಾಕಾಣಿಕೆ ಬಗ್ಗೆ, ಜೇನು ಸಾಕಾಣಿಕೆ ಅಂದ್ರೆ ಜೇನು ಅವ್ರು ಸಾಕಿರ್ತಾರ ಅಲ್ಲಿ ಹೋಗಿ ನಮ್ಗೆ ಇದು ಮಾಡ್ತಾರೆ ಎಲ್ಲ ಹೇಳ್ತಾರೆ. ಮತ್ತೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಲ್ಲಪ್ಪ, ನನಗ ಕ್ಲಿಯರ್ ಆಗ್ಬೇಕು. ನೀವ್ ಒಮ್ಮಿದೊಮ್ಮೆ ಜೇನು ಪೆಟ್ಟಿಗೆ ತಂದಿಟ್ಟೆ ಅಂದ್ರೆ ನಾ ಏನ್ ಮಾಡ್ಲದಕ್ಕ? ನನ್ ಸುತ್ತಮುತ್ತ ಜೇನು ಸುತ್ತಕೊಳ್ಲಿಕ್ಕೆ ಅಂದ್ರೆ ನಾ ಹೆಂಗ್ ಮಾಡ್ಬೇಕಂತ? ಏನು ಮಾಡೋದಿಲ್ಲ, ನೀವೊಂದ್ 20 ಮಂದಿ ತಯಾರಾಗ್ರಿ. ತಯಾರಾಗಿ ಅವ್ರು ಹೇಳಿದ್ರೆ ಕೃಷಿ ವಿಜ್ಞಾನ ಕೇಂದ್ರದವರು ತರಬೇತಿ ಅರೇಂಜ್ಮೆಂಟ್ ಮಾಡ್ತಾರೆ. ಅವ್ರೆಲ್ಲಾನು ಹೇಳ್ತಾರೆ ಜೇನುಗೂಡು ಅಂದ್ರೇನು, ಹುಳಗಳನ್ನ ಹೆಂಗ್ ನಾವು ನಿರ್ವಹಣೆ ಮಾಡ್ಬೇಕು, ಏನ್ ಮಾಡ್ಬೇಕು, ಅವು ಯಾವ ಟೈಮ್ನ ನಮ್ ಕಡಿತಾವ, ನಾವ್ ಏನ್ ಮಾಡಿದ್ರೆ ನಮ್ ಜೊತೆ ದೋಸ್ತಿ ಮಾಡ್ಕೊಳ್ತಾವ, ಎಲ್ಲ ಹೇಳ್ತಾರ ಅವ್ರು. ತುಪ್ಪ ಹೆಂಗ್ ತೆಗಿಬೇಕು, ಅದು ಒಂದು ಎಲ್ಲಾನು ಹೇಳ್ತಾರ ಅವ್ರು. ಗುಡಿನ ತುಂಬಾ ಕೂತ್ ಬಿಟ್ಟಿರ್ತಾವ ಹುಳುಗಳು, ಹೌದು, ಮತ್ತೆ ಕೈ ಹಾಕಿದ್ರೆ ಕಡಿತಾವ, ಅದನ್ನ ಹೆಂಗ್ ತೆಗಿಬೇಕು? ಅವು ಜೇನು ಸಂಗ್ರಹಣೆ ಆಗ ಇದನ್ನೇ ಬೇರೆ ಅದೆಲ್ಲ ಅವ್ರು ಹೇಳ್ತಾರ. ಏನ್ ಹಿಂಗ ಜೇನಿನ ಹುಳ ಬಗ್ಗೆ ಹೇಳ್ಬೇಕಂತಂದ್ರ ನೋಡು, ಒಂದು ಜೇನು ಹುಳ ಒಂದು ದಿವಸಕ್ಕ 2000ಕ್ಕಿಂತ ಹೆಚ್ಚಿಗೆ ಹೂಗ್ ಭೇಟಿ ಕೊಡ್ತದ. ಮುಂಜಾನೆ ಸಂತನಕ ಅದೇ ಕೆಲಸ ಅದ್ರದಂಗ ಮತ್ತೆ ಕೆಲಸನೇ ಕೆಲಸಗಾರ ಹುಳುಗಳ ಕೆಲಸ ಏನು? ಹೋಗ್ಬೇಕು, ಹುಳಿಗೆ ಭೇಟಿ ಆಗ್ಬೇಕು, ಅಲ್ಲಿಂದ ಮಕರಂದ ತರಬೇಕು, ಬರಮುಂದ ಪರಾಗ ತರಬೇಕು, ಗೂಡಿನಾಗ ಇಡಬೇಕು, ಮತ್ತೆ ಹೋಗ್ಬೇಕು, ಮತ್ತೆ ಇಡಬೇಕು. 2000ಕ್ಕಿಂತ ಹೆಚ್ಚಿಗೆ ಅದು ಭೇಟಿ ಕೊಡ್ತದೆ. ಆಮೇಲೆ ಇನ್ನೊಂದು ವಿಜ್ಞಾನಿಗಳು ಹೇಳ್ತಾರ, ರೈತರು ಹೇಳ್ತಾರೆ ಶೋಭಕ್ಕ, ಏನಂತಂದ್ರ ಏನಂತ, ಈ ಜೇನು ಪೆಟ್ಟಿಗೆ ನಾವು ಇಡೋದ್ರಿಂದ ಅಂದ್ರೆ ಪ್ರತಿಯೊಬ್ಬ ರೈತರು ಹೊಲದಾಗ ಒಂದೊಂದೇ ಜೇನು ಪೆಟ್ಟಿಗೆ ನಾವು ಇಟ್ಟಿವಿ ಅಂತಂದ್ರೆ ನಮ್ಮ ಹೊಲದೊಳಗೆ ಯಾವ ಪರಕೀಯ ಪರಾಗಸ್ಪರ್ಶದಿಂದ ಏನ್ ಬೆಳೆಗಳಾಗ್ತಾವ, ಈಗ ತೊಗರಿ ಅದ ಪರಕೀಯ ಪರಾಗಸ್ಪರ್ಶ ಆಗ್ಬೇಕು, ಆಮೇಲೆ ಈ ಮಾವು ಅದ, ಇವೇ ಹಣ್ಣಿನ ಬೆಳೆಗಳಲ್ಲ ಅಂತ ನಿಂಗೆ ಹೇಳ್ಬೇಕಂತಂದ್ರೆ ನೋಡು, 70%ರಷ್ಟು ಆಹಾರದ ಬೆಳೆಗಳು, 80%ಕ್ಕಿಂತ ಹೆಚ್ಚು ಹಣ್ಣು ಮತ್ತು ತರಕಾರಿ, ಆಮೇಲೆ 50%ಕ್ಕಿಂತ ಹೆಚ್ಚು ಬೀಜದಿಂದ ವಂಶಾಭಿವೃದ್ಧಿ ಹೊಂದಿರುವಂತ ಸಸ್ಯಗಳು, ಇವಕ್ಕೆಲ್ಲ ಪರಾಗಸ್ಪರ್ಶ ಆಗ್ಬೇಕಂದ್ರೆ ಜೇನುಹುಳನೇ ಮೂಲ ಕಾರಣ. ಅಂದ್ರೆ ಜೇನ್ ಪಾತ್ರ ಬಹಳ ಅದ ಇಲ್ಲಿ, ಭಯಂಕರ ಅದ. ನಾವೇನಂತಂದ್ರೆ ಔಷಧ ಹೊಡೆದು ಅದು ಹೊಡೆದು ಇದು ಹೊಡೆದು ಏನ್ ಮಾಡ್ಲಿತ್ತೀವಿ, ಜೇನಿನ ಸಂಖ್ಯೆ ಕಡಿಮೆ. ಹೌದಲ್ಲಪ್ಪ, ಮತ್ತ ಈಗ ನಾವು ಸಣ್ಣವರಿದ್ದಾಗ ಜೇನು ಗೂಡು ಏ ಸಿಕ್ತಿವಳು ಹೊಲದಾಗ ಬೇಕಾದಷ್ಟು ಇರ್ತಿದ್ವಪ್ಪ, ಎತ್ತರ ಮೇಲೆ ಗಿಡಕ್ಕೆ ಹಚ್ಚಬಿಟ್ಟಿರ್ತಿದ್ವು, ಆಳ ಮಕ್ಕಳು ಹೋಗಿ ಬಿಡಿಸ್ಕೊಂಡ್ ಬಂದ್ಬಿಟ್ಟಿರ್ತಿದ್ರಪ್ಪ. ಹೌದಲ್ಲ, ಈಗೆಲ್ಲ ಸಿಗಂಗೇ ಇಲ್ಲ ಗ್ಯಾವ, ಈಗ ಹುಡುಕಿರೋದು ಸಿಗಲ್ಲ ಗ್ಯಾವ. ಯಾಕೆ ಹೇಳು? ಯಾಕಂದ್ರೆ ಅವು ನಾವು ಹೌದೌದು ಅವು ಇರುವಂತ ಪರಿಸರ ನಾವು ಕೊಟ್ಟಿಲ್ಲ, ಎಲ್ಲಾ ಕಡೆ ಔಷಧಿ ಉಡ್ಲಿತೀವಿ, ಎಲ್ಲಿ ಹೋಗು ಎಲ್ಲ ಸತ್ತ ಹೋಗ್ಬಿಟ್ಟು. ಖರೇನೇ ಖರೇನೇ. ಈಗ ನಾವು ಉಳಿಬೇಕು ಅಂದ್ರೆ ಶೋಭಕ ಅಂದ್ರ ಈ ಭೂಮಿ ಮೇಲ ಮನುಷ್ಯ ಉಳಿಬೇಕು ಅಂತಂದ್ರ ಜೇನು ಹುಳ ಉಳಿಬೇಕು. ಓ, ಅವು ಉಳಿದ್ರೆ ನಾವು ಉಳಿತೀವಿ. ಇಲ್ಲಂದ್ರ ಇಲ್ಲ, ನೀ ಕಿವಾಗ ಹೈಕೋ ಚಲೋ ಅಂತ ತಲೆ ಬೀಳಿಗತ್ತದ ಬಿಡು, ತಲೆಗೆ ಹೋಗ್ಲಿಕ್ಕೆ ಹೋಗ್ಲಿತ್ತಲ್ಲ. ಏನ್ ಹೇಳಿದ್ರು ವಿಜ್ಞಾನಿಗಳು, 4 ವರ್ಷ ಈ ನಮ್ಮ ಜಗತ್ತಿನಿಂದ ಜೇನು ಹುಳಗಳು ಏನಾದ್ರು ಕಣ್ಮರಿ ಆದವು ಅಂತಂದ್ರ ಅಂದ್ರೆ ಜೇನು ಹುಳ ಕಣ್ಮರಿ ಆಗಿಂದ 4 ವರ್ಷ ಆದ್ಮೇಲೆ ಈ ಭೂಮಿ ಮೇಲೆ ಯಾವ ಮನುಷ್ಯನ ಒಂದು ಸಂತತಿ ಇರೋದಿಲ್ಲ. ಓಹೋ, ಅಂದ್ರೆ ಅಸ್ತಿತ್ವನೇ ಅಳದ್ ಹೋಗ್ತದಂತೆ ಮನುಷ್ಯನ. ಜೇನು ತುಂಬಿ ಇರಲಿಲ್ಲ ಅಂದ್ರೆ ಮನುಷ್ಯನೂ ಇರಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನಲ್ಲ. 4 ವರ್ಷ ಬದುಕೋದು ಹೆಚ್ಚು ಕಡಿಮೆ ಅಂತ ವಿಜ್ಞಾನಿಗಳು ಹೇಳಿರುವಂತ ಮಾತಿದು. ಅಂತಂದ್ರೆ ಅದರದೊಂದು ಪ್ರಾಮುಖ್ಯತೆ ನಮ್ಮ ಜೀವನಕ್ಕೆ ನಮ್ಮ ಉಳಿಗೆ ಎಷ್ಟದ ಅಂತೇಳಿ ನಾವೆಲ್ಲರೂ ತಿಳ್ಕೊಬೇಕು. ಖರೇ ಅದು. ಮತ್ತೆ ಏನ್ ಮಾಡ್ಬೇಕು? ಒಂದೊಂದು ಪೆಟ್ಟಿಗೆ ನಾವು ಇಡಬೇಕು, ಅದರಿಂದ ನಮ್ ಇಳುವರಿ ಹೆಚ್ಚಿಗೆ ಆಗ್ತದೆ. ಅದ ಯಾವ್ದೇ ಹಣ್ಣಿರ್ಲಿ ತರಕಾರಿ ಇರ್ಲಿ, ಸೌತಿಕಾಯಿ ಇದ್ರಂತೂ ಸಿಕ್ಕಾಪಟ್ಟಿ ಸೌತಿಕಾಯಿ ಆಗ್ತಾವ. ಆಮೇಲೆ ತೆಂಗ್ ಇತ್ತಂತ ಇಟ್ಕೋ, ತೆಂಗ್ ಹೆಚ್ಚು ಉದುರ್ತಿರ್ತಾವಲ್ಲ, ಅದು ಸಹಿತ ಕಡಿಮೆಗೆ ಹೆಚ್ಚಿಗೆ ತೆಂಗಿನ ಇಳುವರಿ ಬರ್ತದೆ. ಯಾವುದೇ ಇಳುವರಿ ಹೆಚ್ಚಿಗೆ ಬರ್ತದೆ. ಅದಕ್ಕೆ ನಾವು ಸರಳ ಏನಂದ್ರೆ ಹಂಚ್ಕೋಬೇಡ, ಕಷ್ಟವ ಬಿಡ್ತಾವ, ಒಂದೆರಡು ಸಲ ಕಚ್ಚವನು ಅಂತ ಇಟ್ಕೋ, ಏನಾಗೋದಿಲ್ಲ. ಅದು ಬಹಳ ನಂಜಿರ್ತದ ಅಂತಾರಪ್ಪ. ಹಂಗ ಅಂತಾರ, ಏನಿರೋದಿಲ್ಲ, ಮುಳ್ಳು ಬಿಡ್ತದ ನಂಜಿರ್ತದ ಅಂತ ಹೇಳ್ತಾರ ನೋಡ. ಏನಿರೋದಿಲ್ಲ, ಹಂಗ ಇಷ್ಟು ಮಂದಿ ಸಾಕ್ಲಿತಾರ. ಅವ್ರು ಹಿಂಗೆ ಅನ್ಕೊಂಡ್ ಬಿಟ್ಟಿದ್ರಂದ್ರೆ ಹೌದು ಬಿಡು, ಜೇನುತುಪ್ಪ ಸಿಕ್ತಿತ್ತೆ ನಿನ್ಗೀಗ? ಖರೇನೆ ಸಿಕ್ತಿರ್ಲಿಲ್ಲ ಬಿಡು. ಖರೇನೆ. ಏನ್ ಹೇಳ್ತಾರ ಅಂತಂದ್ರ, ಜೇನ್ ಏನದಲ್ಲ ಎಂತ ತುಪ್ಪ ನಮ್ ತಯಾರು ಮಾಡ್ಕೊಡ್ತದ ಅಮೃತ ಇದ್ದಂಗ. ಅದು ಒಂದೇ ವಸ್ತು ಹಿಂಗಂತ ಜಗತ್ತಿನೊಳಗ ಅದ ಕೆಡೋದೇ ಇಲ್ಲ, ಇಟ್ಟರು ಕೆಡಂಗಿಲ್ಲ, ಶುದ್ಧವಾದ ಜಂತುಪ ಇರಬೇಕು. ಹೌದು. ಮತ್ತೆ ಹೊಟ್ಟೆ ಕೆಡೋದಿಲ್ಲ. ಈಗ ಇದ್ರೊಳಗ ಪಿರಮಿಡ್ ಗಳು ಕೇಳಿಲ್ಲನೆ? ಕೇಳಿಲ್ಲ. ಹೌದೌದು. ಪಿರಮಿಡ್ ಒಳಗ ಅವ್ರೊಂದು ಸಂಪ್ರದಾಯದ ಪ್ರಕಾರ ಪಿರಮಿಡ್ ಒಳಗೆ ಮಮ್ಮಿ ಇಟ್ಟಿರ್ತಾರಲ್ಲ, ಮಮ್ಮಿ ಸುತ್ತಮುತ್ತಲು ಸಾಕಷ್ಟು ದಿನನಿತ್ಯ ಬಳಕೆಯ ಸಾಮಾನುಗಳು ಇಟ್ಟಿರ್ತಾರಂತ. ಅವ್ರದೇನು ಒಂದು ನಂಬಿಕೆ ಅಂತಂದ್ರ, ಮುಂದ್ ಒಂದ್ ದಿವಸ ಇವ್ರು ಹುಟ್ಟಿ ಬಂದ್ರೆ ಮತ್ತೆ ಬಂದ್ರೆ ಅವ್ರು ಯಾವ ಸಾಮಾನು ಕಡಿಮೆ ಬೀಳಬಾರ್ದು. ಅಲ್ಲಿ ಜೇನು ತುಪ್ಪನು ಒಂದು ಗಡಿಗೆಯೊಳಗ ಒಂದ್ ಇದ್ರೊಳಗೆ ಇಟ್ಟಿರ್ತಾರಂತ. ಈಗ ಕೆಲವೊಂದ್ ಮಮ್ಮಿ ಒಳಗ 3000 ವರ್ಷ ಮೇಲೆ ಆಗ್ಯವಂತ ಆ ಜೇನು ತುಪ್ಪ ಇನ್ನೂ ಹಂಗೆ ಅದಂತ ಪರಿಶುದ್ಧವಾಗಿ ಇನ್ನಾದಂತ. ಇದು ಸಹಿತ ಪರೀಕ್ಷೆ ಮಾಡ್ಯಾರ ಅಂತಂದ್ರ ಇದು ಒಟ್ಟು ಹಾಳಾಗೋದ್ರಿ ತುಪ್ಪ. ಆಮೇಲೆ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೇದು. ಹೌದು, ಬೆಳಗ್ಗೆ ಜೇನುತುಪ್ಪ ನೀರು ಸ್ವಲ್ಪ ಉಗುರ್ಬೆಚ್ಚಿಗೆ ನಿಂಬೆ ಹಣ್ಣು ರಸ ಹಾಕೊಂಡು ಒಂದ್ ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರಾಯ್ತು, ಏನ್ ಸಮಸ್ಯೆ ಆಗೋದಿಲ್ಲ. ಖರೇನೆ, ಏನು ಬೇಡಪ್ಪ, ಸುಮ್ ಒಂದ್ ಚಮಚದಾಗ ಇಟ್ಕೊಂಡು ತಿಂದಿರ್ಬೇಕಲ್ಲ. ಏನಾದ್ರೂ ಗುಡಿ ಬರ್ಲಿ, ಕೆಮ್ಮಿರ್ಲಿ, ನೆಗಡಿ ಇರ್ಲಿ, ದಿವಸ ಒಂದ್ ಚಮಚ ಕೈ ಹಾಕೊಂಡ್ರೆ ನೆಕ್ಕದ. ಇಲ್ಲ ರಾತ್ರಿ ಬೇಕು ಹಾಲು ಸ್ವಲ್ಪ ಉಗುರು ಬೆಚ್ಚಿ ಮಾಡ್ಕೊಂಡು ಹಾಲು ಒಂದ್ ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಸಾಕು. ಖರೇ, ಅದ ಸಾಕಷ್ಟು ನಮ್ಗ ಅನುಕೂಲ ಅದ. ಎಲ್ಲರೂ ಜೇನುತುಪ್ಪ ಬೇಕಂತೀವಿ. ಹಾ, ಜೇನು ಸಾಕ್ಲಿಕ್ಕೆ ಆಗಂಗಿಲ್ಲ. ಸಾಕಣೆ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬಂದ್ರು. ಯಾರು ಅಂತಂದ್ರೆ ಈ ಸದ್ಯಕ್ಕೆ ನಾ ಅಂತೂ ತಯಾರಾಗ್ತೀನಿ. ಹೌದಿಲ್ಲ, ಬಹಳ ಬಂದು ತಯಾರಾಗ್ತಾ ಶೋಭಾ ನೀವು.